ಅನುಕೂಲ ಅಲ್ವಾ? ಈಗ ಅವರ ಜೊತೆಗೆ ಮಾತನಾಡಿಸ್ತೀವಿ, ಏನ್ ಹೇಳ್ತಾರೆ ಆಲಿಸ್ಕೊಳ್ಳಿ. ದಾಕ್ಷಾಯಿಣಿ ಅವರೇ, ಎಲ್ಲಿ ನಿಮ್ದು ತವರು ಮನೆ, ಹುಟ್ಟಿ ಬೆಳೆದಿದ್ದ ಒಂದು ಹಿನ್ನೆಲೆಯನ್ನ ಉಲ್ಲೇಖ ಮಾಡ್ತಾ ನಿಮಗಿರುವ ಕೃಷಿ ಆಸಕ್ತಿಯನ್ನ ಹೇಳಿ. ಸರ್, ನನ್ನ ತವರು ಮನೆ ಪಿರಿಯಾಪಟ್ಟಣ ಸರ್. ಆದ್ರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಗುಡ್ಡೆ ಹೊಸೂರೆ, ನಾನು ಅಜ್ಜಿ ಮನೆಯಲ್ಲಿ ಬೆಳೆದಿದ್ದು, ಹಾಗಾಗಿ ಕೃಷಿಯಲ್ಲಿ ಜಾಸ್ತಿ ತೊಡಗಿಸ್ಕೊಂಡಿದ್ದೀನಿ ಸರ್. ಅಪ್ಪ ಅಮ್ಮಗಳು ಬಾಲ್ಯದಲ್ಲೇ ಕೃಷಿ ಕೆಲಸಗಳನ್ನ ಕಲಿಸಿಕೊಟ್ರೆ ಹೇಗೆ? ಸರ್, ನಾನು ಅಜ್ಜಿ ಮನೆಯಲ್ಲಿ ಬೆಳೆದಿರೋದ್ರಿಂದ ಅಜ್ಜಿ ಜೊತೆಯಲ್ಲಿ ಸೇರ್ಕೊಂಡೇ ಕೃಷಿ ಮಾಡಿದ್ದು. ಅಪ್ಪ ಅಮ್ಮ ಪಿರಿಯಾಪಟ್ಟಣದ ಹೋಟೆಲ್ ಉದ್ಯಮದಲ್ಲಿದ್ರು ಸರ್. ಅಂದ್ರೆ ಬಾಲ್ಯದಲ್ಲಿ ನೀವು ಕೃಷಿ ಕೆಲಸಗಳನ್ನ ಕಲೀಲಿಲ್ವಾ? ಕಲ್ತವಿ ಸರ್, ಇಲ್ಲೇ ಅಜ್ಜಿ ಮನೆಯಲ್ಲೇ ಇದ್ದಿದ್ರಿಂದ ಇಲ್ಲೇ ಮಾಡ್ತಾ ಇದ್ದಿದ್ದು. ನಾವು ಪ್ರತಿ ಒಂದು ಕೆಲಸದಲ್ಲೂ ಜೊತೆ ಸೇರ್ಕೊಳ್ತಾ ಇದ್ವಿ ಸರ್. ಅನುಕೂಲ ಆಯ್ತು. ಎಲ್ಲಿವರೆಗೆ ಓದಿದ್ರಿ ಸರ್? ಪಿಯುಸಿ. ಪಿಯುಸಿ ನಂತರ ಹೇಗೆ ಮದುವೆ ಆಯ್ತಾ, ಅಥವಾ ಏನಾದರೂ ಉದ್ಯೋಗ ಮಾಡಿದ್ರ ಅಥವಾ ಕೆಲಸ ಮಾಡಿದ್ರ ಹೇಗೆ? ಇಲ್ಲ ಸರ್, ಪಿಯುಸಿ ಆದ ತಕ್ಷಣ ಮದುವೆ ಆಯ್ತು ಸರ್. ಗುಡ್ಡೆ ಹೊಸೂರು ಗ್ರಾಮಕ್ಕೆ ಬಂದಾಗ ಪರಿಸ್ಥಿತಿ ಹೇಗಿತ್ತು, ನಿಮ್ಮ ಅನುಭವಗಳನ್ನ ಮೆಲುಕು ಹಾಕಿ. ಸರ್, ನಾನು ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದು, ಹಾಗಾಗಿ ಅಡ್ಜಸ್ಟ್ ಆಗಿದ್ದೀನಿ ಸರ್ ಇಲ್ಲೇ. ಅಂದ್ರೆ ಗುಡ್ಡೆ ಹೊಸೂರು ಗ್ರಾಮದ ಗುರುಬಸಪ್ಪನವರ ಪತ್ನಿ ಆದ್ರೂ ಇದೇ ಮನೆಯಲ್ಲಿ ನೀವು ಹುಟ್ಟಿ ಬೆಳೆದ್ರಿ, ಇಲ್ಲೇ ಮದುವೆ ಆದ ಒಂದು ಹಿನ್ನೆಲೆಯಲ್ಲಿ ನಿಮ್ಗೇನು ಒಂದ್ ರೀತಿಯಲ್ಲಿ ವಿಶೇಷ ಅನಿಸ್ಲಿಲ್ಲ ಅಲ್ವಾ? ಇಲ್ಲ ಸರ್, ಇಲ್ಲೇ ಹುಟ್ಟಿ ಬೆಳೆದಿದ್ದು, ನಾನು ಎಜುಕೇಶನ್ ಇಲ್ಲೇ ಮಾಡಿದ್ದೆ ಸರ್, ಹಾಗಾಗಿ ಆ ರೀತಿ ಅನ್ನಿಸ್ಲಿಲ್ಲ ಸರ್. ಕೆಲವೊಬ್ಬರಿಗೆ ಇನ್ನೂ ಬೇರೆ ರೀತಿಯ ಅನುಭವ ಆಗತ್ತೆ, ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಕೃಷಿ ಕೆಲಸಗಳಲ್ಲೇ ತೊಡಸ್ಕೊಂಡೆಲ್ಲ ಏನಿದು ವಿಚಿತ್ರ ಅಂತ ಅನ್ಕೊಂಡು ಗಂಡನ್ನ ಹಳ್ಳಿ ಬಿಟ್ಟು ಕರೆದ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ನಿಮಗೆ ಒಂದು ಆಲೋಚನೆ ಬಂತ ಅಥವಾ ಹೇಗನ್ನಿಸ್ತು? ಇಲ್ಲ ಸರ್, ಅಜ್ಜಿ ಇದ್ದಿದ್ರಿಂದ, ಅಜ್ಜಿನೂ ತುಂಬಾ ಕೃಷಿಲಿ, ಅವರು ದನಗಳು ಸಾಕೋದ್ರಿಂದ ಹಿಡಿದು ಪ್ರತಿಯೊಂದು ಇಲ್ಲೇ ಇದ್ದಿದ್ದು, ಮತ್ತೆ ಅಜ್ಜಿಗೆ ಮೂರು ಜನ ಮಕ್ಕಳು, ಅವರೆಲ್ಲ ಬೇರೆ ಇದ್ದಿದ್ರಿಂದ ನಾವು ಅಜ್ಜಿ ತಾತನ ಜೊತೆಲೆ ಇಲ್ಲೇ ಇದ್ದಿದ್ದು ಸರ್. ಅವ್ರನ್ನ ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ಮನಸ್ಸಾಗ್ಲಿಲ್ಲ, ಹಾಗಾಗಿ ಇಲ್ಲೇ ಇದ್ವಿ ಸರ್. ಒಳ್ಳೇದೆ, ಮಕ್ಕಳು ಬೆಳೆಯೋ ತನಕ ಮನೆಯ ಜವಾಬ್ದಾರಿ ಮತ್ತು ಮಕ್ಕಳ ಪೋಷಣೆ ಕೆಲಸಗಳಾಗ್ತವೆ. ಆಮೇಲೆ ಒಂದ್ ರೀತಿ ಏನಪ್ಪ ಮಕ್ಕಳು ಬೆಳೆದ್ಮೇಲೆ ಇನ್ನೇನು ಅನ್ನೋ ರೀತಿಯಲ್ಲಿ ಆಲೋಚನೆ ಬಂದು ಕೃಷಿಯಲ್ಲಿ ಹೆಚ್ಚೆಚ್ಚು ತೊಡಸ್ಕೊಳ್ಳುವ ಸೌಭಾಗ್ಯ ಬರೋದಿದೆ. ಹೇಗಿದೆ ನಿಮ್ಮ ಪಾತ್ರ ಹಸು ಸಾಕಾಣಿಕೆ ಮತ್ತಿತರೆ ಕೆಲಸಗಳಲ್ಲಿ? ಸರ್, ಈಗ ಮಕ್ಕಳಿಬ್ರು ಹೊರಗಡೆ ಇದ್ದಾರೆ, ಹಾಗಾಗಿ ನಾವು ಇಬ್ಬರೇ ಮನೆಯಲ್ಲಿ ಇರೋದ್ರಿಂದ ಬೆಳಿಗ್ಗೆ 5:30 ಎದ್ದು ಸಗಣಿ ತೆಗೆದು ತೊಳೆದು ಫೀಡ್ ಕೊಟ್ಟು ಹಾಲು ಕರೆದು ಅವರು ಡೈರಿಗೆ ಹೋಗ್ತಾರೆ ಸರ್. ಆ ನಂತರ ಇನ್ ಬೇರೆ ಮನೆ ಕೆಲಸಗಳನ್ನ ಅವ್ರು ಬರೋ ತನಕ ನಾನು ಮಾಡಿರ್ತೀನಿ. ಆ ನಂತರ ಜಮೀನಿಗೆ ಹೋಗ್ತೀವಿ ಸರ್. ಅಲ್ಲಿಂದ ಜೋಳದ ಕಡ್ಡಿ ಎಲ್ಲ ತಂದು ದನಗಳಿಗೆಲ್ಲ ಹಾಕುವಾಗ ಮಧ್ಯಾಹ್ನ 1 ಗಂಟೆ ಆಗುತ್ತೆ ಸರ್. ಆಮೇಲೆ 1 ಗಂಟೆ ರೆಸ್ಟ್ ಮಾಡಿ ಮತ್ತೆ ಪುನಃ ಕೊಟ್ಟಿಗೆಗೆ ಹೋಗ್ತೀವಿ ಸರ್. ದಿನನಿತ್ಯ ಈ ತರ ಕೈ ತುಂಬಾ ಕೆಲಸಗಳನ್ನ ಇಟ್ಕೊಂಡ್ರೆ ಒಂಥರ ಕಣ್ ತುಂಬಾ ನಿದ್ದೆ ಬರುತ್ತಲ್ವಾ? ಹೌದು ಸರ್, ನಿದ್ದೆ ಚೆನ್ನಾಗಿ ಬರುತ್ತೆ. ಜೊತೆಗೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಈಗ ಹಸುಗಳು ಚೆನ್ನಾಗಿ ಬೆಳೆದು ಹಾಲು ಚೆನ್ನಾಗಿ ಕೊಟ್ಟು ಆಮೇಲೆ ಅದರಿಂದ ದುಡ್ಡು ಬಂತು, ಈ ಕಡೆ ಬೆಳವಣಿಗೆ, ಮತ್ತೊಂದು ಮಗದೊಂದನ್ನು ನೋಡಿದ್ರೆ ಓ ನಾವು ಕೈ ತುಂಬಾ ಕೆಲಸ ಮಾಡಿಕೊಂಡು ಕಾಸನ್ನು ಕಾಣ್ತದೀವ ಅನ್ನೋ ಒಂದು ಆಲೋಚನೆಯಲ್ಲಿ ಖುಷಿಯಿಂದ ಜೀವನ ಮಾಡುವ ಒಂದು ದಾರಿಗಳು ಸಾಕ್ತಾ ಹೋಗ್ತವೆ, ಏನಂತೀರಿ? ಹೌದು ಸರ್. ಹೇಳಿ, ಕಾರ್ಮಿಕರನ್ನ ಅವಲಂಬನೆ ಮಾಡಿಕೊಂಡು ಎಷ್ಟೋ ಜನ ಕೆಲಸಗಳನ್ನ ಮಾಡಿಸೋದಿದೆ. ನೀವಿಬ್ರೇನೇ ಹೆಚ್ಚು ಕೆಲಸಗಳನ್ನ ಮಾಡ್ಕೊಳ್ತೀರಿ, ಅನಿವಾರ್ಯ ಇದ್ದ ಮಾತ್ರ ಕಾರ್ಮಿಕರನ್ನು ಉಪಯೋಗಿಸ್ಕೊಳ್ತೀರಿ ಹೇಗೆ? ಸರ್, ದನಗಳ ಕೆಲಸಗಳಿಗೆ ಅಂತೇಳಿ ನಾವು ಏನ್ ಕಾರ್ಮಿಕರನ್ನ ಉಪಯೋಗಿಸ್ಕೊಳ್ಳಲ್ಲ ಸರ್. ಅನಿವಾರ್ಯವಾಗಿ ಹೋಗುವಾಗ್ಲೂ ಅಕ್ಕಪಕ್ಕದವರಿಗೆ ಹೇಳಿ ಹೋಗ್ತೀವಿ ಹೊರತು ದನಗಳ ವಿಚಾರವಾಗಿ ಇಲ್ಲ. ಬೇರೆ ಕೆಲಸಗಳಿಗೆ ಕರ್ಕೊಳ್ತೀವಿ ಸರ್, ರೇಷ್ಮೆ ಕೆಲಸಕ್ಕೆ, ಜೋಳದ ಕೆಲಸಕ್ಕೆಲ್ಲ ಕರ್ಕೊಳ್ತೀವಿ ಸರ್. ಹಾಲು ಹಿಂಡೋದು, ಕೊಟ್ಟಿಗೆ ಶುಚಿ ಮಾಡೋದು, ಮತ್ತೆ ಹಸುಗಳಿಗೆ ಸ್ನಾನ ಮಾಡಿಸೋದು, ಅವುಗಳಿಗೆ ಮೇವು ಹಾಕೋದು, ಇವನ್ನೆಲ್ಲ ಹೇಗೆ ಹಂಚಿಕೊಳ್ತೀರಾ ಅಥವಾ ಇಬ್ರು ಒಟ್ಟಿಗೆ ಮಾಡ್ತೀರಾ ಹೇಗೆ? ಇಲ್ಲ ಸರ್, ಇಬ್ರು ಒಟ್ಟಿಗೆ ಕೊಟ್ಟಿಗೆ ಹೋಗ್ತೀವಿ, ಹೋಗಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಳ್ತೀವಿ ಸರ್. ಕೆಲವೊಬ್ರು ಬಹಳ ಇಷ್ಟಪಟ್ಟು ನಂದು ಈ ಕೆಲಸ, ನೀವು ಇದಕ್ ಕೈ ಹಾಕ್ಬೇಡಿ ಅನ್ನೋದಿದೆ, ಆತರ ಏನಾದ್ರು ಇದೆಯಾ? ಇಲ್ಲ ಸರ್, ಆ ರೀತಿ ಏನಿಲ್ಲ. ಒಳ್ಳೇದೆ, ಎಲ್ಲಾ ಕೆಲಸಗಳಲ್ಲಿಯೂ ಇಬ್ರು ಸೇರ್ಕೊಂಡು ಮಾಡೋದು ಒಂದ್ ರೀತಿಯಲ್ಲಿ ಯಾರು ಹೆಚ್ಚು ಮಾಡ್ತಾರ ಅನ್ನೋದು ಗೊತ್ತಾಗುತ್ತೆ, ಮತ್ತೆ ಯಾರು ಸಮರ್ಥರ ಅನ್ನೋದನ್ನು ಗೊತ್ತಾಗ್ತದೆ, ಒಬ್ಬರಿಂದ ಇನ್ನೊಬ್ರು ಪಾಠ ಕಲಿಯೋದಿದೆ. ನೋಡಿ, ಮನೆಯಲ್ಲಿ ಇಬ್ರೇ ಕೆಲಸ ಮಾಡಿದ್ರು ಆಳು ಕಾಳುಗಳು 4 ಜನ ಮಾಡಿದಷ್ಟು ಕೆಲಸಗಳಾಗ್ತವೆ, ಏನಂತೀರಮ್ಮ? ಹೌದು ಸರ್. ಇಲ್ಲೆಲ್ಲ ಹೇಗಿದೆ ದಿನಗೂಲಿ ಸರ್? ಹೆಣ್ಣಾಳಿಗೆ 350 ರೂಪಾಯಿ ಇದೆ, ಗಂಡಾಳಿಗೆ 600 ರೂಪಾಯಿ ಇದೆ ಸರ್. ನಾವ್ ಅನ್ಕಂಡಂಗೆ ಕಾರ್ಮಿಕರು ಕೆಲಸ ಮಾಡುದಿಲ್ಲ ಗೊತ್ತಿದೆ, ಆಮೇಲೆ ಏನೇನೋ ವ್ಯತ್ಯಾಸಗಳಾಗ್ತವೆ, ಅದನ್ನು ಸಹಿಸಿಕೊಳ್ಳೋದಕ್ಕಿಂತ ನಾವೇ ಕೆಲಸಗಳನ್ನ ನಿಭಾಯಿಸ್ಕೊಂತ ಹೋದ್ರೆ ಅನುಕೂಲವೇ. ನಿಜ, ಅದಕ್ಕೆ ಹೇಳಿದ್ದು ತಾನು ಮಾಡಿದ್ದು ಉತ್ತಮ, ಮಗ ಮಾಡಿದ್ದು ಮಧ್ಯಮ, ಹಾಳು ಮಾಡಿದ್ದು ಹಾಳು ಅಂತ ಅನ್ಕೊಂಡು. ಹಾಗೆ ಬೇಸಾಯದಲ್ಲಿ ನೀನು ಸಹಾಯ, ನಿನ್ ಮನಮಂದಿ ಎಲ್ಲ ಸಹಾಯ ಅಂತ ಹೇಳ್ತಾ ಬಂದ್ರು. ಎಲ್ಲರೂ ಕೈ ಜೋಡಿಸಿದ್ರೆ ಎಷ್ಟೊಂದು ಒಳ್ಳೆ ಕೆಲಸಗಳಾಗ್ತವಲ್ವಮ್ಮ? ಹೌದು ಸರ್. ಕೆಳಗರೆ, ಇದುವರೆಗೆ ಕುಶಾಲನಗರ ತಾಲೂಕು ಗುಡ್ಡೆ ಹೊಸೂರು ಗ್ರಾಮದ ಗುರುಬಸಪ್ಪ ಅವರ ಪತ್ನಿ ಬಿಜಿ ದಾಕ್ಷಾಯಿಣಿ ಅವರು ಸೂಚ್ಯವಾಗಿ ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನ, ಅವರು ಮಾಡುತ್ತಿರುವ ಕೆಲಸಗಳನ್ನ ಹಂಚಿಕೊಂಡ್ರು. ಕೆಳಗರೆ ಕುಶಾಲನಗರ ಹತ್ತಿರ ಇರುವ ಗುಡ್ಡೆ ಹೊಸೂರು ಬಳಿ ಚಿಕ್ಕ ಬೆಟಗೆರೆ ಗ್ರಾಮದ ಲತಾ ಅವರನ್ನ ನಾವು ಮಾತನಾಡಿಸಿದ್ವಿ. ನಾವು ಇವರ ಜಮೀನಿನ ಹತ್ತಿರ ಹಂದಿ ಸಾಕೋ ಒಂದು ವೃತ್ತಿಯಲ್ಲಿ ನಿರತರಾಗಿರುವ ಹರೀಶ್ ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ ಅವರು ಇರಲಿಲ್ಲ. ಹಾಗೆ ವಾಪಸ್ ಆಗ್ತಾ ಇದ್ವಿ, ಅಲ್ಲೇ ಲತಾ ಅವರು ಸಿಕ್ಕರು, ಮಾತಾಡ್ತಾ ಇದ್ವಿ. ಸಣ್ಣ ಹಿಡುವಳಿ, ಎಷ್ಟು ಹಸುಗಳಿದಾವೆ ಅಂತ ಅನ್ಕೊಂಡು ಕೇಳಿದ್ರೆ 50 ಅಂತ ಅನ್ಕೊಂಡು ಹೇಳ್ತಾ ಇದ್ರು. 50 ಹಸುಗಳು ಇವರಲ್ಲಿ ಇದಾವೆ, ಅಂದ್ರೆ ಹಾಲಿಗಾಗಿ ಅಲ್ಲ, ಸಗಣಿಗಾಗಿ, ನಾಡ ತಳಿ ಹಸುಗಳು. ಜೊತೆಗೆ ಶುಂಠಿಯನ್ನ ಬೆಳ್ಕೊಳ್ತಿದ್ದಾರೆ, ಜೋಳವನ್ನು ಸಾಗುವಳಿ ಮಾಡ್ತಾರೆ, ಇತರೆ ಬೆಳೆಗಳಿದಾವೆ. ಹೇಳಿಮ್ಮ ಲತಾವ್ರೆ, ನಿಮ್ದು ಊರು ಯಾವ್ದು? ನಮ್ದು ಪುತ್ತೂರು. ಪುತ್ತೂರು ಹತ್ರ ಎಂತ ಊರು ತವ್ರ ಮನೆ? ಕೇಪು ಅಂತ ಬರುತ್ತೆ. ಏನ್ ಓದಿದ್ರಿ? ಸೆಕೆಂಡ್ ಪಿಯುಸಿ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತಮ್ಮ? 13 ವರ್ಷ ಆಯ್ತು. ನೀವು ತವ್ರ ಮನೆಯಲ್ಲಿ ಕೃಷಿ ಕೆಲಸಗಳನ್ನ ಏನೇನ್ ಕಲ್ತ್ರಿ, ಹೇಗೆ ಕಲ್ತ್ರಿ, ಅಥವಾ ಅಪ್ಪ ಅಮ್ಮ ಕಲ್ಸಿದ್ರೆ ಹೇಗೆ? ಇಲ್ಲ, ಅಪ್ಪ ಅಮ್ಮ ಕಲ್ಸಿಲ್ಲ, ಇಲ್ಲಿ ಬಂದ್ಮೇಲೆ ಕಲ್ತಿದ್ದೀನಿ. ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ರು? ಅಪ್ಪ ಅಮ್ಮ ತೋಟ ಕೆಲಸ ಮಾಡ್ತಾ ಇದ್ರು, ಬಟ್ ನಮ್ಮನ್ನ ಕಲಿಸ್ತಾ ಇದ್ದಿಲ್ಲ. ನಿಮಗೆ ಕೃಷಿ ಕೆಲಸಗಳ ಪರಿಚಯ ಆಗ್ಲಿಲ್ಲ, ಇಲ್ಲಿ ಬಂದಾಗ್ಲೇನೆ ಎಲ್ಲ ಗೊತ್ತಾಗಿದ್ದಲ್ವಾ? ಹೌದು. ಹೇಗೆ ಅನಿಸ್ತು ಈಗ ಮದುವೆ ಆಗಿ ಬಂದ ಬಳಿಕ ಇಲ್ಲಿಯ ಜೀವನ ಕ್ರಮ, ಅಥವಾ ಇಲ್ಲಿಯ ಪರಿಸರ, ಇಲ್ಲಿಯ ಕೃಷಿ ಹೇಗನಿಸ್ತು, ಹೇಗೆ ಹೊಂದ್ಕೊಂಡ್ರಿ? ಪರವಾಗಿಲ್ಲ, ಎಲ್ಲ ಹೊಂದಾಣಿಕೆ ಹಾಕೊಂಡು ಹೋಯ್ತಾ ಇದೆ. ಗೊತ್ತಾಗಿದ್ದಷ್ಟು ಕೆಲಸ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಈಗ ತವ್ರ ಮನೆಯಲ್ಲಿ ಒಂದ್ ರೀತಿಯಲ್ಲಿ ಬೆಳೆದಿರ್ತೀರಿ, ಈ ಕಡೆ ಮದುವೆ ಆದ ಬಳಿಕ ಇನ್ನೊಂದ್ ರೀತಿಯ ವಾತಾವರಣ ಹೊಂದ್ಕೊಳ್ಳಬೇಕು, ಅದನ್ನ ಇಷ್ಟಪಟ್ಟು ಸ್ವೀಕರಿಸಲೇಬೇಕು ಅಲ್ರಮ್ಮ? ಹೌದು. ನೀವೆಲ್ಲ ಎಷ್ಟು ಜನ ಅಕ್ಕತಂಗಿರು, ಅಣ್ಣ ತಮ್ಮಗಳು? ಒಂದ್ ಅಕ್ಕ, ಒಂದ್ ಅಣ್ಣ ಇದ್ದಾರೆ. ಅವ್ರೇನ್ ಮಾಡ್ತಾರೆ? ಅವರು ಒಬ್ಳು ಧರ್ಮಸ್ಥಳ ಸಂಘದಲ್ಲಿ ಒಬ್ಬ ಡ್ರೈವರ್ ಆಗಿದ್ದಾನೆ. ಇಲ್ಲಿ 5 ಎಕರೆ ನಿಮ್ದು ಜಮೀನ್ ಇದೆ ಅಂತ ಅನ್ಕೊಂಡು ನಿಮ್ಮ ಮಾವ ಅವ್ರು ಹೇಳ್ತಾ ಇದ್ರು, ಕೆಪಿ ಗಣಪತಿ ಅವರು. ನೀವು ಏನೇನ್ ಕೆಲಸ ಮಾಡ್ತೀರಿ, ಏನೇನ್ ಬೆಳಿತೀರಿ, ಮತ್ತೆ ಹಸುಗಳ ಬಗ್ಗೆ ಇದನ್ನೆಲ್ಲ ಮಾತಾಡಿ. ಕಾಫಿ ಕೊಯ್ಯೋಕೆ ಹೋಯ್ತೀನಿ, ದಬ್ಬೆ ಕಚ್ಚಡ ಮಾಡ್ತೀವಿ, ಅದ ಬಿಟ್ರೆ ಶುಂಠಿ ಕಳೆ ಅಂತ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತೀವಿ ಅಷ್ಟೇ. ಜೋಳ ಹಾಕೋದು, ಒಣ ಮೆಣಸು ಇದೆ ಅಂತ ಸಣ್ಣ ಪುಟ್ಟ ಕೆಲಸಗಳು ಗೊತ್ತಿರೋದನ್ನ ಮಾಡ್ಕೊಂಡು ಹೊಂದ್ಕೊಂಡು ಹೋಯ್ತಾ ಇದೀವಿ. ನಿಮ್ ಜಮೀನಲ್ಲಿ ಕೆಲಸ ಮಾಡೋದಲ್ದಲ್ಲೇ ಬೇರೆಯವ್ರ ಜಮೀನಿಗೆ ಹೋಗ್ತೀರಾ? ಹಾ, ಹೋಯ್ತೀವಿ. ಸಣ್ಣ ಪುಟ್ಟ ಕೆಲಸ ಇದ್ರೆ ಹೋಯ್ತೀವಿ ಅಷ್ಟೇ, ನಮ್ದೇ ಕೆಲಸ ಇರುತ್ತೆ ಅಲ್ಲ. ಮನೆ ಕೆಲಸ ಮಾಡ್ಕೊಂಡು ಬಿಡುವಿದ್ದಾಗ ಆ ಕಡೆ ಕಡೆ ಹೋದ್ರೆ ಏನೋ ಒಂದ್ ರೀತಿಯಲ್ಲಿ ಪಾಠ ಕಲಿತೀವಿ, ಗಳಿಕೆನ ಆಗ್ತದಲ್ರಮ್ಮ? ಹೌದೌದು. ನಿಮ್ಮ ಯಜಮಾನರು ಈ ಜಮೀನ್ ಕೆಲಸ ಮಾಡ್ಕೊಂತ ಇನ್ನು ಬೇರೆ ಕೆಲಸ ಮಾಡ್ತಾರ? ಹೌದು, ಒಟ್ಟಿಗೆ ತೋಟ ಕೆಲಸನ ಮಾಡ್ತಾರೆ, ಬೇರೆ ಕಡೆನೂ ಹೋಗಿ ಕೆಲಸ ಮಾಡ್ತಾರೆ. ಬೇರೆ ಕಡೆ ಅಂದ್ರೆ ಏನ್ ಕೆಲಸ ಮಾಡ್ತಾರೆ? ತೋಟ ಕೆಲಸನೇ. ಏನು ವಿಶೇಷವಾಗಿ ಈಗ ಕೆಲವೊಬ್ರು ಮರಕಪಾತ್ ಮಾಡೋದ್ರಲ್ಲಿ ಬಹಳ ಆಸಕ್ತಿ ಇರುತ್ತೆ, ಇನ್ನು ಬೇರೆ ಬೇರೆ ಕೆಲಸಗಳನ್ನ ಮಾಡೋದ್ರಲ್ಲಿ ಒಳ್ಳೆ ನಿಪುಣರಾಗಿರ್ತಾರೆ. ನಿಮ್ಮ ಯಜಮಾನರದ್ದು ಏನು ವಿಶೇಷ ಅಂತ ಹೇಳ್ತೀರಿ? ವಿಶೇಷ ಏನಿಲ್ಲ, ಮಾಮೂಲಿ ಎಲ್ಲ ಕೆಲಸನೂ ಮಾಡ್ತಾರೆ. ಶುಂಠಿಗೆ ಮಣ್ಣು ಹಾಕೋದು ಇಂತ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾರೆ. ಶುಂಠಿಗೆ ಮಣ್ಣು ಹಾಕೋದೇನು ಸಣ್ಣ ಪುಟ್ಟ ಕೆಲಸ ಅಲ್ಲ, ಶ್ರಮ ಇದ್ರೇನೆ, ಜಾಣತನ ಇದ್ರೇನೆ ಅದು ಚೆನ್ನಾಗಿ ಕರಗತ್ತಾಗತ್ತೆ. ಆಮೇಲೆ ಸರಿ ಮಾಡದೆ ಹೋದ್ರೆ ಇನ್ನೊಂದ್ ಸರಿ ಕರೆಸಲ್ಲ. ಕೆಲಸಗಳು ಒಂಥರ ನೈಪುಣ್ಯತೆಯಿಂದ ಸಾಗಿದಾಗ ಅನುಕೂಲ ಆಗ್ತದೆ. ಹೇಳ್ತಾ ಇದ್ರಿ 50 ಹಸುಗಳಿದಾವೆ ಅಂತ ಅನ್ಕೊಂಡು, ಹಾಲಿಗೆಲ್ಲ ಸಗಣಿಗೆ ಅಂತ ಅನ್ಕೊಂಡು, ಎಷ್ಟು ವರ್ಷದಿಂದ ಸಾಕ್ತದ್ರಿ, ಹೇಗ್ ಸಾಕ್ತದ್ರಿ ಹೇಳಿ. ಅದು ತುಂಬಾ ವರ್ಷ, ನಾ ಬರಕ್ಕಿಂತ ಮುಂಚೆನೆ ಸಾಕ್ತಾ ಇದಾರೆ ಇವರು, ಸುಮಾರು ಅಂದ್ರೆ 20-30 ವರ್ಷದಿಂದನೇ ಸಾಕ್ತಾ ಇದಾರೆ. ಬಹಳ ವರ್ಷಗಳಿಂದ ಸಾಕ್ತದ್ರಿ. ಹೇಗೆ ಈಗ ಅವನ್ನೆಲ್ಲ ಮೇಯ್ಕೊಂಡು ಬರೋದು, ಮತ್ತೆ ಅದಕ್ಕೆ ಹುಲ್ಲು ಮೇವು ಮತ್ತೊಂದು ಮಗದೊಂದು ಇಲ್ಲಿ ಬಂದಾಗ ಹಾಕೋದು, ಇದೆಲ್ಲ ಏನ್ ವ್ಯವಸ್ಥೆ ಮಾಡ್ಕೊಳ್ತೀರಿ? ಇಲ್ಲ, ಎಲ್ಲ ಬಿಟ್ಟು ಬಿಡ್ತೀವಿ, ಜಾಗ ಇವಾಗ ಸಿಗಲ್ಲ, ಇಲ್ಲೆಲ್ಲ ಬಿಡಕ್ ಆಗಲ್ಲ, ಎಲ್ಲ ಕೃಷಿ ಭೂಮಿ ಆಗಿರೋದ್ರಿಂದ ಎಲ್ಲೋ ಬಿಡಕ್ ಆಗಲ್ಲ. ಅದರಿಂದ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ಸಂಜೆ 6 ಗಂಟೆವರೆಗೆ ದನ ಮೇಯಿಸ್ಕೊಂಡು ಬರಕ್ಕೆ ಒಬ್ರು ಬೇಕು. ಬಂದ್ಮೇಲೆ ಮತ್ತೇನ ಮೇವ ಹಾಕ್ತೀರಾ ಹೇಗೆ? ಇಲ್ಲ ಇಲ್ಲ, ಅದೇ ಮೇವು. ರಾತ್ರಿ ಹೊತ್ತೇನು ಹಸಿರು ಮೇವು ಒಣ ಮೇವು ಏನು ಹಾಕೋದಿಲ್ಲ? ಇಲ್ಲ. ಒಂದ್ ರೀತಿಯಲ್ಲಿ ಹಗುರ, ಇನ್ನೊಂದ್ ರೀತಿ ಅನುಕೂಲನೂ ಆಗ್ತದೆ. ಹಾಲು ಮನೆ ಬಳಕೆಗಾಗಿ ಮತ್ತೆ ಬೇರೆಯವರಿಗೆ ಕೊಡೋ ಪ್ರಮಾಣದಲ್ಲಿ ಸಿಗುತ್ತೆ? ಇಲ್ಲ ಇಲ್ಲ, ಮನೆಗೆ ಮಾತ್ರ, ಮನೆಗೆ ಮಜ್ಜಿಗೆ ಮೊಸರು ತುಪ್ಪ ಮಾಡ್ಕೊಳ್ತೇವೆ ನಾವೇ. ಅಂದ್ರೆ 10-20 ಹಸುಗಳಿದ್ರೆ ನಾಡ ತಳಿ ಹಸುಗಳು ಯಾವಾಗ್ಲೂ ಹಾಲು ಕೊಡೋ 1, 2, 3 ಇದ್ದೇ ಇರ್ತಾವಲ್ಲ? ಹೌದೌದು. ಹಾಲು ಕರಿಯೋರು ಯಾರು? ಹಾಲು ಕರಿಯೋರು ನಮ್ಮ ಆಂಟಿ ಅವರು ಇದಾರೆ ಇಬ್ಬರು. ಅವರು ನೀವು ಕಲ್ತಿಲ್ವಾ? ಇಲ್ಲ ಇಲ್ಲ. ಹಾಲು ಕರಿಯೋದು ಕಲ್ತೇ ಇಲ್ಲ? ಇಲ್ಲ, ಕಲ್ತಿಲ್ಲ. ಯಾರೋ ಇದಾರೆ ಅಂತ ಅನ್ಕೊಂಡು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಅಡಿಗೆ ಕೆಲಸ ಎಲ್ಲ ಕಲ್ತಿದಿರಲ್ವಾ? ಅಡಿಗೆ ಕೆಲಸ ಕಲ್ತಿದೆ. ತವ್ರ ಮನೆಯಲ್ಲಿ ಅಡಿಗೆ ಕೆಲಸ ಕಲ್ತಿದ್ರೆ? ಕಲ್ತಿದೆ. ಮನೆಯಲ್ಲಿ ಇದ್ದಿದ್ರಿಂದ ಅಪ್ಪ ಅಮ್ಮಗಳು ಕಲ್ಸಿದ್ರು, ಇಲ್ಲಿ ಬಂದಾಗ ಅದು ಮುಂದುವರಿತು. ಯಾವಾಗ್ಲೂ ಮಜ್ಜಿಗೆ ಹಾಲು ಮೊಸರು ತುಪ್ಪ ಬೆಣ್ಣೆ ಸಿಗೋದ್ರಿಂದ ಅನುಕೂಲ. ಸ್ವಲ್ಪ ತುಪ್ಪ ಬೆಣ್ಣೆ ಹೆಚ್ಚಿಗಿದ್ರೆ ಅದನ್ನ ಅಡಿಗೆಗೆ ಎಣ್ಣೆ ಬದಲಾಗಿ ಹಾಕೊಳ್ತೀರಾ ಹೇಗೆ? ಹಾಕೊಳ್ತೀವಿ. ಏನಾಡು ಕಣಲ ಅಂತದೆಲ್ಲ ಸಿಕ್ಕಿದ್ರೆ ಅದಕ್ಕೆ ತುಪ್ಪ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊಳ್ತೀವಿ, ರೊಟ್ಟಿ ಕೈ ರೊಟ್ಟಿ ಅಂತದಕ್ಕೆಲ್ಲ. ಸಗಣಿ ಗೊಬ್ಬರ ನಿಮಗಾಗಿ ಮತ್ತೆ ಮಾರಾಟಕ್ಕೂ ಆಗುತ್ತಲ್ವಾ? ಮಾರಾಟಕ್ಕಾಗುತ್ತೆ. ಸಾವಯವ ಗೊಬ್ಬರ ಬೇಕು, ಸಗಣಿ ಗೊಬ್ಬರ ಬೇಕು ಅಂತಂದ್ರೆ ದನಕರುಗಳು ಇರಲೇಬೇಕು. ಬರೀ ಹಸುಗಳಿದಾವ ಎಮ್ಮೆಗಳು ಇದಾವ? ಎಮ್ಮೆಗಳಿಲ್ಲ, ಹಸುಗಳು ಮಾತ್ರ, ಹೋರಿಗಳು. ನೀವೇನಾದ್ರೂ ಈಗ ಜನ ಕೈ ಕೊಟ್ರಂತ ಅನ್ಕೊಂಡು ಕಾಯ್ಲಿಕ್ಕೆ ಹೋಗಿದ್ದು ಅಥವಾ ಮೇಯಿಸ್ಕೊಂಡ್ ಬರ್ಲಿಕ್ಕೆ ಹೋಗಿದ್ದಿದ್ಯಾ? ಇಲ್ಲ ಇಲ್ಲ, ಆಂಟಿ ಅವರು ಹೋಯ್ತಾರೆ, ಅವರೇ ನೋಡ್ಕೊಳ್ಳೋದು. ತಪ್ಪದೆ ಆ ಕೆಲಸವನ್ನ ನಿಭಾಯಿಸ್ಕೊಂತ ಬಂದಿದ್ರಲ್ವಾ? ಹೌದೌದು, ಅವ್ರ ಅಮ್ಮನ ಕಾಲದಿಂದನೂ ಬಂದಿರೋದು, ಇನ್ನೂ ಮುಂದುವರಿತಾನೆ ಇದೆ. ಒಟ್ಟಾರೆ ಹಸು ಸಾಕೋದ್ರ ಬಗ್ಗೆ ಕಡಿಮೆ ಹಾಲು ಕೊಟ್ಟರು ಸಗಣಿಗೆ ನೀವು ಇಟ್ಕೊಂಡಿದ್ರಲ್ಲ, ಏನಂತೀರಿ? ಏನೋ ಒಂದು ಟೈಮ್ ಅಲ್ಲಿ ಕಷ್ಟಕ್ಕಾಗುತ್ತೆ ಈ ಸಗಣಿ ಇಟ್ಕೊಂಡು, ವರ್ಷಕ್ಕೊಂದ್ಸಲ ಮಾರ್ಕೊಳ್ತಾರೆ. ಎಷ್ಟೋ ಜನ ಒಂದು ಎರಡು ನಾಲ್ಕು ಸಾಕೋ ವಿಚಾರದಲ್ಲಿ ಕಷ್ಟ ಅಂತ ಹೇಳ್ತಾರೆ. ನೀವು 50 ತನಕ ಸಾಕಿದ್ರಿ. ಮಗ ಹೇಳ್ತಾ ಇದ್ದ ಭೂವಿತ್ 40 ಅಂತ ಹೇಳ್ತಿದ್ರೆ ಕಾಯೋರ್ ಅಂತ ಅನ್ಕೊಂಡು, ನೀವು 50 ಅಂತ ಹೇಳಿದ್ರಿ. ಆಮೇಲೆ ಇನ್ನೊಬ್ಬರು ಕೇಳಿದ್ರೆ ಇಲ್ಲ, ಅವನ್ನೆಲ್ಲ ನಾವು ಲೆಕ್ಕನ ಹಾಕೋದಿಲ್ಲ, ಹೋಗ್ತಿರ್ತೇವೆ ಹುಟ್ಟಿರ್ತೇವೆ ಅಂತ ಅನ್ಕೊಂಡು ಹೇಳೋ ಮಾತನ್ನು ಆಲಿಸ್ಕೊಂಡ್ವಿ. ಅದನ್ನ ಕೂಡಿ ಹಾಕ್ಲಿಕ್ಕೆ ಅಥವಾ ರಾತ್ರಿ ಹೊತ್ತು ಒಂದ್ ಕಡೆ ಸೇರಿಸ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ? ವ್ಯವಸ್ಥೆ ಮಾಡ್ಕೊಂಡಿದೀವಿ ಸರ್. ಯಾಕಂದ್ರೆ ಇವಾಗ ನಾವು ಯಂಗ್ಸರೇ ಇರೋದರಿಂದ ಕೊಟ್ಟಿಗೆನು ಕಷ್ಟ ಆಗುತ್ತೆ. ಗೌರ್ಮೆಂಟ್ ಅವರಿಗೆ ಹೇಳಿದ್ರು ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಇದಾರೆ, ಮಾಡಿಕೊಡ್ತಾ ಇಲ್ಲ. ಇವಾಗ ಎರಡು ಯಂಗ್ಸರು ಅದನ್ನ ನೋಡ್ಕೊಂಡು ಅದಕ್ಕೂ ಕೊಟ್ಟಿಗೆ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸಿಮೆಂಟ್ ಏನ್ ಹಾಕಿಲ್ಲ, ಹಂಗೆ ಮಣ್ಣಲ್ಲೇ ಇರೋದು. ವರ್ಷಕ್ಕೊಂದ್ಸಾರಿ ಆ ಮಣ್ಣನ್ನು ಬದಲಾವಣೆ ಮಾಡಿ ಜಮೀನಿಗೆ ಹಾಕೊಳ್ತೀರಾ ಹೇಗೆ? ಇಲ್ಲ ಇಲ್ಲ, ಅಲ್ಲಿಗೆ ಮಣ್ಣು ಹಾಕಿಬಿಟ್ಟು ಲೆವೆಲ್ ಮಾಡ್ಕೊಳ್ತೀವಿ ಅಷ್ಟೇ. ತಗ್ಗಾಗೋದಿಲ್ವಾ? ತಗ್ಗಾಗುತ್ತೆ, ಇನ್ನು ಅದಕ್ಕೆ ಮಣ್ಣು ಹಾಕೋದು. ವಾಪಸ್ ಮಣ್ಣು ಹಾಕಿಬಿಟ್ಟು ಮಣ್ಣು ಯಾವಾಗ ಇದಾಗುತ್ತೆ ವಾಪಸ್ ತಗೊಂಡ್ಬಂದು ಹಾಕೊಳ್ಳೋದಂಗೆ. ಪುತ್ತೂರು ಹತ್ರ ನೀವು ಹಳ್ಳಿಯಲ್ಲಿ ಬೆಳೆದವರು, ಅಲ್ಲೇನು ಕೃಷಿ ಕೆಲಸ ಕಲೀಲಿಲ್ಲ, ಇಲ್ಲಿ ನಾನಾ ತರದ ಕೆಲಸಗಳನ್ನ ಕಲ್ತಿದ್ರಿ, ಏನಂತೀರಿ? ಕಲೀಲೇಬೇಕಲ್ವಾ, ಕಲ್ತಿದೀವಿ. ಅಲ್ಲಿಯ ಜೀವನಕ್ಕೂ ಇಲ್ಲಿಯ ಜೀವನಕ್ಕೂ ಸ್ವಲ್ಪ ವ್ಯತ್ಯಾಸ ಅನ್ಸುತ್ತಲ್ವಾ, ವಾತಾವರಣ, ಮಳೆ ಮತ್ತು ಬೆಳೆ ಇದೆಲ್ಲ? ಹೌದೌದು, ಇಲ್ಲಿ ಅಂದ್ರೆ ಏನೊಂದು ವಸ್ತುನ ಹಾಕಿದ್ರು ಚೆನ್ನಾಗಿ ಬರುತ್ತೆ, ಅಲ್ಲಿ ಹಂಗೆಲ್ಲ, ಅಲ್ಲಿ ಕಷ್ಟ ಪಡಬೇಕು ಆದ್ರೆ ಮಾತ್ರ. ತವ್ರ ಮನೆಗೆ ತಿಂಗಳಿಗೆ 7 ಅಥವಾ 3-4 ತಿಂಗಳಿಗೆ 6 ತಿಂಗಳಿಗೂ ಹೋಗಿ ಬರ್ತೀರಾ ಹೇಗೆ? ಹೋಗಿ ಬರ್ತಾ ಇರ್ತೀನಿ, 15 ದಿನಕ್ಕೊಂದ್ಸಲ ಹೋಯ್ತಾ ಇರ್ತೀನಿ. ಅಪ್ಪ ಅಮ್ಮ ಏನಂತಾರೆ? ಅಪ್ಪ ಇಲ್ಲ, ಅಮ್ಮ ಮಾತ್ರ ಇರೋದು. ಅಲ್ಲ, ಇಲ್ಲಿ ಕೃಷಿ ಕೆಲಸ ಮತ್ತೆ ಇದನ್ನೆಲ್ಲ ಕಲ್ತದನ್ನ ನೋಡಿ ಮತ್ತೆ ಗಂಡನ ಮನೆಯ ಒಂದು ವಾತಾವರಣವನ್ನ ಗಮನಿಸಿಕೊಂಡು, ಓ ಮಗಳು ಎಲ್ಲದನ್ನ ಕಲ್ತಲ್ಲ, ನಾವು ಕಲ್ಸೋದೆ ಬೇಕಾಗ್ಲಿಲ್ಲ, ಕಷ್ಟ ಬಂದಾಗ ಎಲ್ಲರೂ ಕಲಿತಾರೆ ಅಂತ ಅನ್ಕೊಂಡು ಕೆಲವೊಬ್ರು ಮಾತಾಡಿದ್ದೆ. ಅಮ್ಮ ಏನಂತಾರೆ? ಏನಿಲ್ಲ, ಕಲ್ತಿದೀರಾ ಅಂತ ಖುಷಿ ಪಡ್ತಾರೆ ಅಷ್ಟೇ. ನಿಜ, ಕಲಿಬೇಕು. ಕಲ್ತಾಗ್ಲೇ ನಿಮ್ ತಾಯಿಗೂ ಖುಷಿ, ನಿಮಗೂ ಖುಷಿ, ಮನೆಯವರಿಗೂ ಖುಷಿನೇ. ಒಳ್ಳೇದಮ್ಮ, ಇರೋ ಇತಿಮಿತಿಯಲ್ಲಿನೂ ಖುಷಿಯಾಗಿ ಜೀವನ ಮಾಡೋದಿದೆಯಲ್ಲ, ಅದೇ ಸಂತೋಷಕರವಾದ ಜೀವನ ಆಗ್ತದೆ. ಸ್ವೀಕರಿಸ್ಕೊಂಡ್ರೆ ಹೊರೆ ಅಂತ ಅನ್ಸೋದಿಲ್ಲ. ವಿಚಾರಗಳನ್ನ ಹಂಚಿಕೊಂಡ್ರಮ್ಮ, ಧನ್ಯವಾದಗಳು. ನಮಸ್ಕಾರಮ್ಮ. ನಮಸ್ಕಾರ. ಕೇಳುಗರೆ, ಇದುವರೆಗೆ ಕುಶಾಲನಗರ ಹತ್ರ ಗುಡ್ಡೆ ಹೊಸೂರು ಬಳಿ ಚಿಕ್ಕಬೆಟಗೆರೆಯ ಲತಾ ಅವರ ಅನಿಸಿಕೆಗಳನ್ನ ಅನುಭವಗಳನ್ನ ಆಲಿಸಿಕೊಂಡ್ರಲ್ವ? ಸುಶೀಲ ಅವರು ಲತಾ ಅವರ ಅತ್ತೆ ಅಲಮ್ಮ? ಹೌದು ಸರ್. ಏನ್ ಓದಿದ್ರಿ? ನಾನು 7 ಕಸ ಓದಿದೀನಿ. ನಿಮ್ದು ತವ್ರ ಮನೆ ಯಾವ್ದು? ತವ್ರ ಮನೆ ಬಾಗಮಂಡ ದೇವಂಗಡಿ ಮನೆ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆದಂಗಾಯ್ತು? ನಾನು ಬಂದು ಒಂದು 50 ವರ್ಷ ಆಗಿರ್ಬೋದು. ಈಗ ವಯಸ್ಸು ನಿಮ್ದು? ನಮ್ದು 67. ಹೇಗಿದೆ ಆರೋಗ್ಯ? ಆರೋಗ್ಯ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. 67ನೇ ವಯಸ್ಸಿನಲ್ಲೂ ಏನ್ ಕೆಲಸ ಮಾಡ್ತೀರಮ್ಮ? ನಾನು ಮನೇಲಿ ಕೆಲಸ ಮಾಡ್ತೀನಿ, ಹೊರಗಡೆ ನಮ್ಮ ತೋಟದಲ್ಲಿ ಕೆಲಸ ಮಾಡ್ತೀನಿ, ಆಮೇಲೆ ಹೊರಗಡೆ ಕೆಲಸ ಮಾಡ್ತೀನಿ. ಕೆಲಸ ಮಾಡಿದ್ರೆ ಆರೋಗ್ಯ ಆನಂದ ಅಲ್ವಾ? ಹೌದು ಸರ್. ಬಹಳ ಇಷ್ಟಪಟ್ಟು ಕೆಲಸ ಮಾಡೋದೇನು ನೀವು? ಇಷ್ಟಪಟ್ಟು ಎಲ್ಲ ಕೆಲಸ ಮಾಡ್ತೀನಿ ಸರ್, ಯಾವುದು ಬಿಡೋದಿಲ್ಲ. ಕಳೆ ತೆಗೆಯೋದು, ಹಣ್ಣು ಕೀಳೋದು, ಆಮೇಲೆ ಇನ್ನು ಬೇರೆ ಬೇರೆ ಕೆಲಸ, ಗಿಡ ಕಪಾತ್ ಮಾಡೋದು ಅಲ್ಲ? ಎಲ್ಲ ಮಾಡ್ತೀನಿ. ಗಿಡ ಕಪಾತ್ತು ಸ್ವಲ್ಪ ಕಮ್ಮಿ, ಕಾಫಿ ಹಣ್ಣು ಕುಯ್ಯೋದು, ಹೊರಗಡೆ ಶುಂಠಿ ಕಳೆ ತೆಗೆಯೋದು ಎಲ್ಲ ಮಾಡ್ತೀನಿ. ಎಷ್ಟೋ ಜನಗಳಿಗೆ ಹೇಳ್ತಾರೆ ಬಿ ಪಿ, ಶುಗರ್, ಮತ್ತೊಂದು ಮಗದೊಂದು ಅಂತ ಅನ್ಕೊಂಡು. ನಿಮ್ಮ ಆರೋಗ್ಯ ಹೇಗಿದೆ? ನಮ್ಮ ಆರೋಗ್ಯ ಚೆನ್ನಾಗಿದೆ ಸರ್, ಏನ್ ತೊಂದ್ರೆ ಇಲ್ಲ. ಕೆಲಸ ಎಲ್ಲ ಮಾಡ್ತೀನಿ, ಅಂದ್ರೆ ಈಗ ಸ್ವಲ್ಪ ಸೊಂಟು ನೋವು ಅಷ್ಟೇ. ವಯಸ್ಸಾದ್ಮೇಲೆ ಸಣ್ಣ ಸಣ್ಣದ್ ಬರುತ್ತೆ, ಆದ್ರೆ ಸಕ್ಕರೆ ಕಾಯಿಲೆ ಏನಿಲ್ಲ? ಏನಿಲ್ಲ ಸರ್, ನಾನು ಚೆನ್ನಾಗೇ ಇದ್ದೀನಿ. ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಹೇಳ್ತೀರಿ, ಮತ್ತೆ ಎಲ್ಲವರಿಗೂ ಕೆಲಸ ಮಾಡ್ಕೊಂಡು ಮಧ್ಯದಲ್ಲಿ ಏನಾದ್ರೂ ವಿಶ್ರಾಂತಿ ತೆಗೆದುಕೊಳ್ತೀರಾ ಹೇಗೆ? ವಿಶ್ರಾಂತಿ ಅಂತ ಹೇಳಿಲ್ಲ, ಕೂತ್ಬಿಟ್ಟು ಸ್ವಲ್ಪ ಟಿವಿ ನೋಡ್ತೀನಿ, ಆಮೇಲೆ ಬೆಳಿಗ್ಗೆ 6 ಹೇಳ್ತೀನಿ, ಎದ್ದು ಬಿಟ್ಟು ಎಲ್ಲ ಕೆಲಸ ಮಾಡ್ತೀನಿ ನಾನು. ಹಸುಗಳ ಹಾಲನ್ನ ಕರೆಯೋರು ಯಾರು? ಅದು ನಮ್ಮ ನಾದಿನಿಯರು ಇಬ್ಬರು. ಅವ್ರಿಗೆ ವಯಸ್ಸು ಬಿಟ್ಟಿದ್ರಿ? ಅವರೇ ಮಾಡೋದಲ್ಲ. ಮೊಸರು ಕಡಿಯೋದು, ಬೆಣ್ಣೆ ತೆಗೆಯೋದು ನಾದಿನಿಯರು ಮಾಡೋದು, ನಾವು ಏನಿಲ್ಲ ಸರ್. ನೀವು ಹಾಲನ್ನ ಬಳಸ್ತೀರಿ, ಮಜ್ಜಿಗೆನ ಕುಡಿತೀರಿ? ಕುಡಿತೀವಿ, ಬಳಸ್ತೀವಿ, ಅಂದ್ರೆ ಹಾಲು ಕರೆಯೋದು, ಆಮೇಲೆ ಸಗಣಿ ತೆಗೆಯೋದು, ದನ ನೋಡೋದೆಲ್ಲ ಅವ್ರಿ. ಈಗ ಇಷ್ಟೊಂದು ಹಸುಗಳನ್ನ ಕಡಿಮೆ ಇಟ್ಕೊಳ್ಳೋದು ಯಾಕೆ? ಇಷ್ಟೊಂದು ಹಸುಗಳನ್ನ ಸಾಕೊಂಡಿದ್ದೀರಿ ಅಥವಾ ಅದರಲ್ಲಿ ಏನ್ ದೊಡ್ಡ ಆದಾಯ ಬರಲಿದ್ರನ್ನ ಇಟ್ಕೊಂಡಿದ್ದೀರಿ? ಗೊಬ್ಬರಕ್ಕಾಗಿ ಇಟ್ಕೊಂಡಿದ್ದೀವಿ ಸರ್. ಈಗ ಸಾಕ್ಲಿಕ್ಕೆ ಜಾಗ ಮತ್ತೆ ಬೇರೆ ವ್ಯವಸ್ಥೆ ಇದೆಯಾ? ಜಾಗ ಇಲ್ಲ ಸರ್, ಹೊರಗಡೆ ಜೊತೆಲೆ ಹೋಗಿಬಿಟ್ಟು ಜೊತೆಲೆ ಹೊಡ್ಕೊಂಡು ಬರೋದು. ಮನೇಲಿ ಇಲ್ಲಿನೂ ಜಾಗ ಇಲ್ಲ, ಹೊರಗಡೆನೂ ಜಾಗ ಇಲ್ಲ. ಸಗಣಿ ತೆಗೆಯರು? ನಮ್ಮ ನಾದಿನಿಯರು ತೆಗಿತಾರೆ.

ಕೊಡಗು ಜಿಲ್ಲೆಯಲ್ಲಿ ಒಟ್ಟು 525 ಹಳ್ಳಿಗಳಲ್ಲಿ 296,972 ಸರ್ವೆ ನಂಬರ್ ಇದ್ದು, ಈ ಸರ್ವೆ ನಂಬರ್ಗಳಲ್ಲಿ 260,610 ತಾಲೂಕುಗಳಲ್ಲಿ ಬೆಳೆ ಸಮೀಕ್ಷೆ ಮಾಡಕುತ್ತ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರಾದ ಶಬಾನಾ ಎಂ ಶೇಖ್ ಅವರು ತಿಳಿಸಿದರು. ಸರ್ಕಾರದ ಆದೇಶದಂಗೆ ಈ ಸಲದ ರೈತರ ಬೆಳೆ ಸಮೀಕ್ಷೆನ ರೈತರ ಸ್ವಂತ ಖರ್ಚಲ್ಲಿ ತಾವು ಬೆಳೆದ ಬೆಳೆ ವಿವರನ ದಾಖಲಿಸಿಕೆ ಅವಕಾಶ ಇದೆ. ಹೆಚ್ಚಿನ ವಿವರಕ್ಕೆ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನ, ತಮ್ಮ ಗ್ರಾಮದ ಗ್ರಾಮ ಲೆಕ್ಕಿಗರನ್ನ ಮತ್ತೆ ಕೃಷಿ ನಿರ್ದೇಶಕರನ್ನ ಸಂಪರ್ಕಿಸಿಕ ಜಂಟಿ ಕೃಷಿ ನಿರ್ದೇಶಕರಾದ ಸಬಾನಾ ಎಂ ಶೇಖ್ ಅವರು ತಿಳಿಸಿದರು. ಮಡಿಕೇರಿಯಲ್ಲಿ ಘನ ತ್ಯಾಜ್ಯನ ಸರಿಯಾಗಿ ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಹಸಿ ಮತ್ತೆ ಒಣಗಿದ ಕಸನ ಬ್ಯಾರೆ ಮಾಡಿಕೊಡಕುತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸಿದರು. ಈಗಾಗಲೇ ನಿಷೇಧಿತ ಪ್ಲಾಸ್ಟಿಕ್ನ ಬಳಸದಂಗೆ ಜಾಗೃತ ಮೂಡಿಸಲು, ಹಂಗೆ ಮನೆಯಲ್ಲಿ ಹಸಿ ಮತ್ತೆ ಒಣ ಕಸನ ಬ್ಯಾರೆ ಮಾಡಿ ನಗರಸಭೆ ವಾಹನಕ್ಕೆ ಕೊಡಕು, ಬೇರ್ಪಾಡು ಮಾಡದ ಕಸನ ತಕಣಿಕಾಗತ್ತ ಪೌರ ಕಾರ್ಮಿಕರಿಗೆ ಜಿಲ್ಲಾಧಿಕಾರಿ ಅವರು ಹೇಳಿದು. ಹಸಿ ಮತ್ತೆ ಒಣ ಕಸನ ಬೇರ್ಪಾಡು ಮಾಡದರ್ದ ಗೊಬ್ಬರ ಆಗಿ ಪರಿವರ್ತನೆ ಮಾಡಿಕೆ ಸಾಧ್ಯತೆ ಅವು ಹೇಳಿದು. ಮಡಿಕೇರಿನ ಕಲಾಕಾವ್ಯ ನಾಟ್ಯಶಾಲೆನ ವಿದ್ಯಾರ್ಥಿಗಳ ಗೆಜ್ಜೆ ಪೂಜೆ ಜಂಬಾರ ಮಡಿಕೇರಿನ ಶ್ರೀ ಓಂಕಾರೇಶ್ವರ ದೇವಸ್ಥಾನದಲ್ಲಿ ನಡೆದು. ದೇವಸ್ಥಾನದ ಪುರೋಹಿತರಾದ ದೀಪಕ್ ಭಟ್ ಪೂಜಾ ವಿಧಿ ವಿಧಾನನ ನಡೆಸಿಕೊಟ್ಟು, ಹಂಗೆ ನೃತ್ಯ ಶಿಕ್ಷಕಿ ವಿದುಷಿ ಕಾವ್ಯಶ್ರೀ ಕಪಿಲ್ ದುಗ್ಗಳ ಅವರಿಂದ ವಿದ್ಯಾರ್ಥಿಗಳಿಗೆ ಗೆಜ್ಜೆ ಪೂಜೆ ನಡೆದು. ಪ್ರಸ್ತುತ ಭರತನಾಟ್ಯ ತರಗತಿ ಮಡಿಕೇರಿನ ಬಾಲಭವನದಲ್ಲಿ ನಡೆಯಿತು. ಕೊಡಗು ಜಿಲ್ಲೆನ ಕುಶಾಲನಗರ ತಾಲೂಕಲ್ಲಿ ವಾಸ ಇರುವ ಮಾಜಿ ಸೈನಿಕರು ಮತ್ತೆ ಅವರ ಅವಲಂಬಿತರು ಅವರ ಯಾವುದೇ ಸಾಮೂಹಿಕ ವೈಯಕ್ತಿಕ ತೊಂದರೆಗೆ ಇದ್ದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿಕೆ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ 19 October ಬೆಳಗ್ಗೆ 10:00 ಕುಶಾಲನಗರ ತಹಶೀಲ್ದಾರ ಸಭಾಬಾಡಿಯಲ್ಲಿ ಮಾಜಿ ಸೈನಿಕರ ಕುಂದುಕೊರತೆ ಸಭೆ ನಡೆದಿದೆ. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ 1 October ಬೆಳಗ್ಗೆ 10:00 ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ಜಿಲ್ಲಾ ಮಟ್ಟದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ನಡೆದಿದೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಕನ್ನಡ ಸಂಘ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಕುಪ್ಪಳ್ಳಿ ಇವರ ಕೂಡುಕೂಟಲ್ಲಿ ಹೊಸ ತಲೆಮಾರಿಗೆ ಕುವೆಂಪು ಸಾಹಿತ್ಯ ದರ್ಶನ, ರಾಜ್ಯಮಟ್ಟದ ವಿಚಾರ ಸಂಕಿರಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿಯಲ್ಲಿ ಪ್ರಾಂಶುಪಾಲೆ ಡಾಕ್ಟರ್ ನಿರ್ಮಲಾ ಕೆಡಿ ಇವರ ಅಧ್ಯಕ್ಷತೆಯಲ್ಲಿ ನಡೆದು. ಜಂಬರನ ಡಾಕ್ಟರ್ ಕಾವೇರಿ ಪ್ರಕಾಶ್ ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವು ಸಂಯೋಜಿಸಿದವು. ಪ್ರಸಕ್ತ ಜುಲೈ ಆವೃತ್ತಿನ ಸ್ನಾತಕ ಸ್ನಾತಕೋತ್ತರ ಹಂಗೆ ಪಿಜಿ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಶೈಕ್ಷಣಿಕ ಸಾಲಿನ ಪ್ರವೇಶಾತಿ ಈಗಾಗಲೇ ಶುರುವಾಗಿದ್ದು, ಆಸಕ್ತರ ಪ್ರವೇಶಾತಿಗಾಗಿ ಪ್ರಾದೇಶಿಕ ಕೇಂದ್ರ ಮಡಿಕೇರಿ ಸರ್ಕಾರಿ ಜೂನಿಯರ್ ಕಾಲೇಜ್ ಹತ್ತಿರ ಇರುವ ಪ್ರಾಥಮಿಕ ಶಾಲಾ ಕಟ್ಟಡದಲ್ಲಿರುವ ಕಚೇರಿನ ಸಂಪರ್ಕಿಸಕು. ಶಿಶು ಅಭಿವೃದ್ಧಿ ಯೋಜನೆ ಮಡಿಕೇರಿ ತಾಲೂಕು ವ್ಯಾಪ್ತಿಗೆ ಒಳಪಟ್ಟ 3 ಅಂಗನವಾಡಿ ಕಾರ್ಯಕರ್ತೆ ಕೆಲಸಕ್ಕೆ ಮತ್ತೆ 9 ಸಹಾಯಕಿ ಹುದ್ದೆಗೆ 23 September ಆಯ್ಕೆ ಪ್ರಕ್ರಿಯೆ ನಡೆಸಿದ್ದು ತಾತ್ಕಾಲಿಕ ಆಯ್ಕೆ ಪಟ್ಟಿನ ಕಚೇರಿಯಲ್ಲಿ ಪ್ರಕಟಿಸಲು. ಇದರ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ 3 October ಸಲ್ಲಿಸಕು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ 26 September ಬೆಳಗ್ಗೆ 10:00 ಮಧ್ಯಾಹ್ನ 2 ಗಂಟೆವರೆಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಉದ್ಯೋಗ ಮೇಳ ನಡೆದಿದೆ. ಹೆಚ್ಚಿನ ವಿವರಕ್ಕೆ ಉದ್ಯೋಗ ವಿನಿಮಯ ಕಚೇರಿನ ಸಂಪರ್ಕಿಸಕು. ಮಡಿಕೇರಿನ ಇತಿಹಾಸ ಪ್ರಸಿದ್ಧ 4 ಶಕ್ತಿ ದೇವತೆಗಳ ಕರಗ 26 September ಸಾಯಂಕಾಲ 5 ಗಂಟೆಗೆ ಮಹಾದೇವಪೇಟೆನ ಪಂಪ್ ಕೆರೆ ಹತ್ತಿರ ಮಡಿಕೇರಿ ದಸರಾ ಸಮಿತಿ ವತಿಯಿಂದ ಸಾಂಪ್ರದಾಯಿಕ ಪೂಜೆಯೊಟ್ಟಿಗೆ ಮಡಿಕೇರಿ ದಸರಾಕ್ಕೆ ಚಾಲನೆ ಸಿಕ್ಕಿದೆ ಅಂತ ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂವಯ್ಯ ಅವರು ತಿಳಿಸಿದರು. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ 1 October ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಜಿಲ್ಲಾ ಮಟ್ಟದಲ್ಲಿ ಆಚರಿಸಿಕಾಗಿ ಕೊಡಗು ಜಿಲ್ಲೆಯ ಹಿರಿಯ ನಾಗರಿಕರಿಗೆ 26 September ಬೆಳಗ್ಗೆ 10:00 ಜಿಲ್ಲಾಧಿಕಾರಿ ಅವರ ಕಚೇರಿಯಿಂದ ನಗರಸಭೆವರೆಗೆ ಜಾಥಾ ನಡೆದಿದೆ. ಮತ್ತೆ ನಗರಸಭೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆದಿದೆ. ರಕ್ತನಿಧಿ ಕೇಂದ್ರ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಗ್ರಾಮ ಪಂಚಾಯತ್ ಹಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ಬಾಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ 28 September ಬೆಳಗ್ಗೆ 10 ಗಂಟೆಗೆ ನಡೆದಿರುತ್ತ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ತಿಳಿಸಿದರು. ಕೊಡಗು ಜಿಲ್ಲೆಯಲ್ಲಿ ಮನರೇಗಾ ಕಾಮಗಾರಿಗಳನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವಂಗೆ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಅಭಿಯಂತರಾದ ಸಿಕೆ ಮಲ್ಲಪ್ಪ ಅವರು ಸಲಹೆ ಕೊಟ್ಟರು. ಕೊಡಗು ಜಿಲ್ಲೆಯಲ್ಲಿ ನಿನ್ನೆ ಮತ್ತೆ ಇಂದು ಪ್ರವಾಸ ಹಮ್ಮಿಕೊಂಡಿದ್ದ ಅವರು ಮಾತಾಡಿ, ಕೊಡಗು ಜಿಲ್ಲಾ ಪಂಚಾಯತ್ ಸಭಾಬಡೆಯಲ್ಲಿ ಅವು ಮಾಡಿದ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ತಾಂತ್ರಿಕ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ಕೊಟ್ಟರು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ನಾಪುಕ್ಲು ಇದರ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 24 ನಾಳೆ ಶನಿವಾರ ಪೂರ್ವಾಹ್ನ 10 ಗಂಟೆಗೆ ನಾಪುಕ್ಲು ಕೊಡವ ಸಮಾಜದಲ್ಲಿ ಸಂಘದ ಅಧ್ಯಕ್ಷರಾದ ಕಾಂಡಂಡ ಸಿ ಕರಂಬಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುವುದು. ಸರ್ವ ಸದಸ್ಯರು ಪಾಲ್ಗೊಳ್ಳುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸದಸ್ಯರು ಕೋರಿದ್ದಾರೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ.

ಕೊಡಗು ಜಿಲ್ಲೆಯ ಮನರೇಗಾ ಕಾಮಗಾರಿನ ಇನ್ನೆಚ್ಚುಗೂ ಪರಿಣಾಮಕಾರಿಯಾಯಿತು ಅನುಷ್ಠಾನಕ್ಕೆ ಕೊಂಡು ಬರೋಣ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಮುಖ್ಯ ಅಭಿಯಂತರಗಳನ್ನು ಸಿ ಕೆ ಮಲ್ಲಪ್ಪ ಎಣ್ಣಿತು ಕೊಡಗಲ್ಲಿ ನಿನ್ನಂದ ಪಿಂಜ